ರೈತ ಬಾಂಧವರೇ, ಈಗ ಕೇಳಿ ತರಕಾರಿ ಕೃಷಿಯ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಸಣ್ಣ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಾ ಇರತಕ್ಕಂತಹ ರೈತರಾಗಿರ್ತಕ್ಕಂತಹ ಸಣ್ಣ ಹನುಮಂತಪ್ಪ, ತಂದೆ ಮಲ್ಲಪ್ಪ ಚಿಲಕಮುಖಿ ಇವರು ನಮ್ಮ ಜೊತೆಗಿದ್ದಾರೆ. ಅವರ ತರಕಾರಿ ಬೆಳೆಯ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಸಣ್ಣ ಹನುಮಂತಪ್ಪರೇ. ನಮಸ್ಕಾರ ಸರ್. ಮುಖ್ಯವಾಗಿ ನೀವು ಈ ಭಾಗದಲ್ಲಿ ತರಕಾರಿ ಬೆಳೆಗಾರರಿಂದನೇ ಗುರುತಿಸ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರ್, ಹೌದು. ಅದನ್ನ ಬಿಟ್ಟರೆ ಬೇರೆ ಬೆಳೆಗಳಿಗೆ ಹೋಗಲ್ಲ ನೀವು? ಇಲ್ಲ ಸರ್, ಇಲ್ಲ ಸರ್. ತರಕಾರಿ ಬೆಳೆಗಳಿಗೆ ಯಾಕೆ ನೀವು ಹೆಚ್ಚು ಮನಸ್ಸು ಮಾಡಿದ್ರಿ ಅಂತ? ಸರ್, ಈಗಷ್ಟೇ ಅಲ್ಲೇ ಸರ್, ನಮ್ದು ಪೂರ್ವಲಿದ್ದ ನಮ್ಮ ಅಪ್ಪರ ಕಾಲದಾಗಿದ್ದನು ಏತ ನೀರಾವರಿ ಕೊಪ್ಪಳೆ ಬಾವಿ ಅಂತಿತ್ತ ಸರ್, ಅವಾಗಿದ್ದನು ತರಕಾರಿ ಸರ್. ಈಗಷ್ಟಲ್ಲ ಸರ್, ನಮ್ದು ಅವು ನೀರು ಎತ್ತಿಲೆ ಕಳೆ ನೀರು ಹೊಡ್ಕೊಂಡು ಮೇಲೆ ತಂದ್ಕೊಂಡು ನಾವು ತರಕಾರಿನ ಬೆಳಿತೀವಿ ಸರ್. ಈಗೂ ಇಲ್ಲ ಸರ್, ಈಗ ಹೋಗ ಸರ್, ಕೊಳವೆ ಬಾವಿ ಐತೆ ಸರ್, ಈಗಿರೋದು ಕೊಳವೆ ಬಾವಿ ಐತೆ ಸರ್. ಇದರಲ್ಲಿದ್ದಾನ ನಾವು ತರಕಾರಿ ಹಾಕ್ತೀವಿ ಸರ್. ಅಂದ್ರೆ ನಿಮ್ಮ ಪೂರ್ವಿಕರೆಲ್ಲರೂ ತರಕಾರಿನ? ತರಕಾರಿ ಸರ್, ನಮ್ಮ ಅಪ್ಪರ ಕಾಲದಾಗಿದ್ದ ತರಕಾರಿ ಸರ್. ಸರ್, ತರಕಾರಿನ ಐತೆ ಸರ್. ತರಕಾರಿ ಅಂದ್ರೆ ಒಂದ್ ರೀತಿ ಬ್ಯಾಂಕ್ ಇದ್ದಂಗ ಅದು. ಹೌದು ಸರ್, ಯಾವಾಗ್ಲೂ ಕ್ಯಾಶ್ ಆಡ್ತಾ ಇರ್ತೀವಿ. ಹಾ, ಹಾಕವ್ ಹಾಕವ್ ಸರ್, ಹಾಕವ್ರ. ಈ ವಾರ ಸಂತಿ ನಡೀತೈತೆ ಸರ್, ಮನಿ ಖರ್ಚು ನಡೀತೈತಿ, ಮತ್ತೆ ಹೆಚ್ಚು ಆದ್ ಮಾರ್ಕೆಟಿಗೆ ಮಾರಿಬಿಡ್ತೀವಿ ಸರ್. ಹೆಂಗ್ರಿ, ನಮ್ಗೆ ಇರ್ಲಾರ್ದ ವಸ್ತು ಏನಿರ್ತ ಸರ್, ಅಲ್ಲೇ ಸಂತಿ ಮಾಡಿ ತೊಂಬಂದ್ಬಿಡ್ತೀವಿ ಸರ್, ಮತ್ತೆ ಹೆಚ್ಚಾದ ಮಾರಿಬಿಡ್ತೀವಿ ಸರ್, ಮಾರ್ಕೆಟಿಗೆ ಮಾರಿಬಿಡ್ತೇವೆ. ಈಗ ತರಕಾರಿ ಬೆಳೆಯುವಂತವ್ರು ಹೆಚ್ಚು ಸಂತೆಗಳನ್ನೇ ಅವಲಂಬಿಸ್ಕೊಂಡಿರ್ತಾರೆ. ಹೌದು ಸರ್. ನಿಮ್ಮಲ್ಲಿ ಎಲ್ಲೆಲ್ಲಿ ಜಾಸ್ತಿ ಸಂತೆಗಳಾಗ್ತವೆ ಸರ್? ಫಸ್ಟ್ ಗುರುವಾರ ದಿನ ನಮ್ಮೂರ್ ಸಂತೆ ಆಗತ್ತೆ ಸರ್, ಚಿಲಕಮುಖಿಯಲ್ಲಿ. ಹ್ಞೂನ್ರಿ. ಈ ನಮ್ಮೂರ್ ಆದ್ಮೇಲೆ ಮಾರನೇ ದಿನ ಶುಕ್ರವಾರ ಕುಕ್ಕನಪಳ್ಳಿ ಆಗತ್ತೆ ಸರ್, ಅಲ್ಲಿಗೆ ಹೋಗಿರಿ ಉಳಿದದ್ದು ತಗೊಂಡು. ಅದಾದ್ಮೇಲೆ ಶನಿವಾರ ಇದು ಕುದುರೆಮತಿ ಆಗತ್ತೆ ಸರ್, ಇಲ್ಲಿದ್ದ 2 ಕಿಲೋಮೀಟರ್ ಕುದುರೆಮತಿ ಸರ್, ಅಲ್ಲಿಗೆ ಹೋಯ್ತು ಸರ್. ಅದಾದ್ಮೇಲೆ ರವಿವಾರ ಒಂದಿನ ಕುಷ್ಟಿಗೆ ದೂರ ಆಗತ್ತೆ ಸರ್ ನಮ್ಗೆ, ಅಲ್ಲಿಗೆ ಹೋಯಲ್ರಿ. ಜಾಸ್ತಿ ಇತ್ತಂದ್ರೆ ಹೋಯ್ತೀವಿ ಸರ್, ಏನು ತೊಂದರೆ ಇಲ್ಲ. ಬಟ್ ಹೋಗಿರಿ ಕುಷ್ಟಿಗೆ ಸಂತೆ. ಹೋಗಿನ್ ಸರ್, ಹೋಗಿವ್ರಿ ಇವಾಗ ಹೋಗಿವಿ. ಆಮೇಲೆ ರವಿವಾರ ತಪ್ಪಿತೆ ಅಂದ್ರೆ ಸೋಮವಾರ ದಿನ ಇರ್ಕಲ್ಗಡ ಆಗತ್ತೆ ಸರ್, ಇಲ್ಲಿ 5 ಕಿಲೋಮೀಟರ್ ನಮ್ಮ ಊರ್ಲಿದ್ದ. ವಾರಾಂತನ ಸಂತೆ ಸರ್ ನಮ್ಗೆ, ನಿರಂತರವಾಗಿ ಸಂತೆ. ಈಗ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿನೂ ಸಂತೆ ಚಾಲು ಆಗ್ಯಾವ ಸರ್. ಹಾಸಗಲ್ ಆಗಿತ್ತು ಸರ್, ಮುಸಲಾಪುರ ಐತ, ಇಲ್ಲಿ ನಿಯರ್ ಎಲ್ಲ ಬೊಮ್ಮನಾಳು ಚಳ್ಳಾರಿ ಇಲ್ಲೆಲ್ಲ ನಮ್ಮ ಲೋಕಲ್ ಸಂತೆ ಚಾಲು ಅದಾವ ಸರ್. ನಾವಂದ್ರೆ ಫ್ರೆಶ್ ಆಗ್ಯಾದ, ನಾವು ರಾಸಾಯನಿಕ ಬಳಸಾಗಲ್ಲ ಸರ್ ಇವತ್ತಿಗೆ. ಇವತ್ತಿಗೆ ಇಲ್ಲ ಸರ್. ಓ, ನಮ್ಗೆ ಒಂದ್ ದನ ಅದಾವ್ರಿ, 4 ದನ, 2 ದಿವಸ 4 ಬದುಕದವ್ರಿ, ಕುರಿ ಅದಾವು, ಅದ್ರದ ಹಾಕದ, ಅದನ್ನ ಮಡಿ ಮಾಡೋದು, ಚೆಲ್ಲೋದು, ಸ್ಟೆಪ್ ಬೈ ಸ್ಟೆಪ್ ಆಗ ದಿನ ಫ್ರೆಶ್ ಮಾಲ ಹೋಗ್ತಾ ಬರ್ತಾ ಇರ್ತ ಸರ್ ನಮ್ದು. ನಾವು ನಿನ್ನೆ ಅಂತಲ್ಲಿ ಕಿತ್ತಿ ಇವತ್ತಂತಲ್ಲಿ ಮಾರ್ಕೆಟ್ಗೆ ಹೋಗಿ ನಾಳೆ ಅಂತಲ್ಲಿ ಕಸ್ಟಮರ್ಗೆ ಸೇರ್ಬೇಕಂತೇನಿಲ್ಲ ಸರ್ ನಮ್ದು. ನಾವು ಇಟ್ಕೊಂಡು ಹೋಲ್ಸೇಲ್ ಕೊಟ್ಬಿಡ್ತೀವ್ರಿ, 1 ರೂಪಾಯಿ ಕಮ್ಮಿ ಆಗಲಿ ಮಾರಿ ಬಂದ್ಬಿಡ್ತೀವಿ ಸರ್. ನಾವು ದಲಾಲ್ರಿಗೆ ಕೊಟ್ಟು ಅವ್ರು ಪಟ್ಟಿ ಮಾಡಿಬಿಟ್ಟಿಂದೆ, ಆಮೇಲೆ ಇಸ್ಕೊಂಬಂದು ಅವ್ರು ಅಲ್ಲಿದ್ದ ಮಾರ್ಕೆಟಿಂಗ್ ಮಾಡೋರು ತಗೊಂಡು ಅವ್ರು ಮತ್ತೆ ಗ್ರಾಹಕರಿಗೆ ಮುಟ್ಸ್ಬೇಕನ್ನತ್ರ ನಮ್ದೇನಿಲ್ರಿ. ನಾವು ಹೋಗಿ ಪೆಂಡಿ ಕಟ್ಕೊಂಡು ಹೋಗಿ 100 ವರ್ಷ ಸೀಡ್ ಕಟ್ಕೊಂಡು ಹೋಗಿರ್ತೀವಿ ಅಂತ. ಹೋಲ್ಸೇಲ್ ಗೆ ಕೊಟ್ಬಿಡ್ತೀರಿ? ಇಲ್ರಿ, ನಾವು ಕುತ್ಕೊಂಡು ಮಾರಿಬಿಡ್ತೇವೆ ಸರ್. ನೀವೇ ಕುತ್ಕೊಂಡು? ನಾವು ಕುತ್ಕೊಂಡು ಮಾರಿಬಿಡ್ತೇವೆ ಸರ್. ನಮ್ಗೆ ಜಗತ್ತಿ ಜಾಗ ಜಗತ್ತಿ 10 ರೂಪಾಯಿ ಕೇಳ್ತಾರ, ಕೊಡ್ತೀವಿ ಸರ್, ತೊಂದರೆ ಇಲ್ಲ. ಆಮೇಲೆ ಸೀಡ್ಗೆ 1 ರೂಪಾಯಿ ಕಮ್ಮಿ ಆದ್ರೂ ಫ್ರೆಶ್ ಮಾಲು ಒಯ್ದು ಬಿಡ್ತಾರೆ ಸರ್, ಒಯ್ದು ಬಿಡ್ತಾರೆ, ಜಲ್ದಿ ಖರ್ಚು ಆಗ್ಬಿಡ್ತಾರೆ ಸರ್. ಕೊಟ್ಟು ಬಂದ್ಬಿಡ್ತೇವೆ ಸರ್. ಈಗ ತರಕಾರಿಗಳಂದ್ರೆ ಏನೇನ್ ಬೆಳಿತೀರಿ ಸರ್? ತರಕಾರಿ ಅಂದ್ರೆ ಮೂಲಂಗಿ ಹಾಕ್ತಿವಿ, ಹುಂಚಿಕ ಹಾಕ್ತಿವಿ, ಪಲಾಕ್ ಹಾಕ್ತಿವಿ, ಮೆಣಸಿನ ಗಿಡ ಹಚ್ಕೊಂತೀವಿ, ಅದ್ರಾಗ ಸ್ವಲ್ಪ ಕೊತ್ತಂಬರಿ ಮೆಂತೆ ಇವಷ್ಟು ತರಕಾರಿ ಸೊಪ್ಪು ಎಲ್ಲಾ ರೀತಿ ಎಲ್ಲಾ ತರದ ಸೊಪ್ಪು ಇರ್ತದೆ ಸರ್. ಸಬ್ಬಸಿಗೆ ಇವೆಲ್ಲ ಬೆಳಿತೇವೆ ಸರ್, ಸಬ್ಬಸಿಗೆ ಹಾಕ್ತಿವ್ರಿ. ಆಮೇಲೆ ಇದು ಅದ್ರಾಗ ಉಳ್ಳಾಗಡ್ಡಿನ ಹಾಕ್ಯಂತ ಸರ್ ನಾವು. ಓಹೋ, ತಪ್ಪಲಗಡ್ಡಿನ ಕಿತ್ ಮಾಡ್ತೀವಿ, ಮತ್ತೆ ಸಸಿನ ಮಾಡಿ ಬೀಜನು ಮಾಡ್ತೇವೆ ಸರ್ ನಾವು. ಓ, ಹಂಗೆ? ಹ್ಞೂನ್ರಿ. ಈರುಳ್ಳಿ ಬೀಜನೂ ತಯಾರು ಮಾಡ್ತೀವಿ ಸರ್. ಎಷ್ಟು ಎಕರೆಯಲ್ಲಿ ಮಾಡ್ತಿರೋದು? ನಮ್ದೀಗ 3 ಎಕರೆ ಐತೆ ಸರ್. ಅದರಲ್ಲಿ ಈರುಳ್ಳಿದ ಅಲ್ರಿ ಸರ್, ಭೂಮಿ ಒಟ್ಟು 3 ಎಕರೆ ಇದೆ. 3 ಎಕರೆಯಲ್ಲಿ ಇಷ್ಟೆಲ್ಲ ಮಡಿಗಳನ್ನು ಮಾಡ್ಕೊಂಡ್ರಿ? ಮಾಡ್ಕೊಂಡು ಸಣ್ಣ ಸಣ್ಣ ಬೆಡ್ ಮಾಡ್ಕೊಂಡು ಮಡಿ ಮಾಡ್ಕೊಂಡು ಅವಕ್ಕೆಲ್ಲ ಹಾಕ್ಯಂತ ಬರ್ತೇವೆ ಸರ್. ಸ್ಟೆಪ್ ಬೈ ಸ್ಟೆಪ್ ಆಗ ಈರುಳ್ಳಿ ಈಗ ಸೀಡ್ಸ್ ಮಾಡೋದಾದ್ರೆ, ಅಂದ್ರೆ ಬೀಜಕ್ಕಾಗಿನೇ ಈರುಳ್ಳಿ ಬೆಳೆಯೋದಾದ್ರೆ ಸರ್, ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ನೀವು ಸರ್? ಒಂದ್ 2 ಸೇರ್ 3 ಸೇರ್ ಸಿಗುತ್ತೆ ಸರ್ ಅಷ್ಟೇ, ನಾವು ಕ್ವಿಂಟಲ್ ಗಟ್ಟಲೆ ತೆಗಿಯಲ್ಲ ಸರ್. ನಮ್ಗೆ ಇಲ್ಲೇ ಒಂದ್ ಪಾವು ಯಾರು ತಗೊಂಡೋಗಿ ಚೆಲ್ಕೊಂಡ್ ಮನೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಸರ್. ಅದ್ ಗ್ಯಾರಂಟಿ ಇದೆ ಸರ್ ನಮ್ ಬೀಜ. ನಾವು ಬೀಜ ತಯಾರು ಮಾಡಿದ್ರೆ ನಾವು ಮಿಸ್ಟೇಕ್ ಆಗಂಗಿಲ್ಲ. ಈರುಳ್ಳಿ ಸೊಪ್ಪನ್ನ ಮಾರಾಟ ಮಾಡೋರಿಗೆ ಅನುಕೂಲ ಇದೆ? ಅನುಕೂಲ ಸರ್. ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗಿ ಸೊಪ್ಪನ್ನು ಮಾಡ್ತಾರೆ ಸರ್. ನಮ್ ಜವಾರಿ ಗಡ್ಡಿ ಸರ್ ಈರುಳ್ಳಿ. ಈ ಮಾರ್ಕೆಟಿಂಗ್ ನಿಂದ ತಂದು ಈರುಳ್ಳಿ ಕೆಡ್ತತ್ ಅಂತಾರೆ ಸರ್, ರಾಸಾಯನಿಕ ಹಾಕಿ ಬೆಳೆದಿರ್ತಾರೆ. ನಮಗ್ ಕೆಡಲ್ ಸರ್, ಕೆಡೋದಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿರ್ತೇವಲ್ ಸರ್, ಕೆಡಲ್ರಿ. ಹಂಗಾಗಿ ಜಾಸ್ತಿ ಅವಲಂಬನೆ ಮಾಡ್ತಾರೆ ಸರ್ ನಮ್ಮ ತರಕಾರಿ ಬೆಳೆಗಳು. ಅಂದ್ರೆ ಈ ಸೊಪ್ಪು ಇವೆಲ್ಲ ಬೆಳಿತಿರೋದ್ರಿಂದ ನೀವು ಯಾವ್ದೇ ರಾಸಾಯನಿಕಗಳನ್ನ ಬಳಸುವ ಅಗತ್ಯ ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಬಳಸಿದ್ರೆ ಆಕ್ಚುಲಿ ಅಪಾಯ ಇದು. ಬಳಸಾಗಲ್ಲ ಸರ್. ನಾವು ಸೊಪ್ಪುಗಳಿಗೆ ಜಾಸ್ತಿ ರಾಸಾಯನಿಕಗಳು ಹಾಕೋದಿಲ್ಲ, ಬಳಸಾಗಲ್ಲ ಸರ್, ಬಳಸಾಗಲ್ಲ ಸರ್ ಫಸ್ಟ್. ಸೊ ಹಾಗಾಗಿ ನಿಮ್ಮ ತರಕಾರಿ ಬೆಳೆಗಳು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಕ ಸಾಧ್ಯ ಆಗ್ತದ? ಏ ಸರ್, ನಾವು ಹೆಚ್ಚಿನ ಬೆಲೆ ಅಂತ ಆಸೆ ಪಡಕ್ ಏನಿಲ್ರಿ. ಫ್ರೆಶ್ ಇವತ್ ನಾಳೆ ಸೆಂತ ಐತಲ್ರಿ, ನಾಳೆ ಕಿತ್ಕೊಂಡು ಹೋಗ್ಬಿಡ್ತೇವೆ ಸರ್. ನಾವು ಇವತ್ತೈತಲ್ರಿ, ಇವತ್ತ ತಗೊಂಡ್ ಹೋಗಿರ್ತೀವಿ, ಹಂಗಾದ್ರೆ ಪೆಂಡೆ ಕಟ್ಕೊಂಡು ಸಿಡ್ ಕಟ್ಕೊಂಡು ಹೋಯ್ತು ಬಿಟ್ಟಿರ್ತೇವಲ್ಲ, ಈಗ ಜಸ್ಟ್ ಕಿತ್ಕೊಂಡ್ ಬಂದಿರ್ತೇವಲ್ರಿ, ಒಟ್ಟ ಏನ್ ಬಾಡಿರಲ್ಲ, ಏನ್ ಆಗಿರಲ್ಲ, ಆಗ ಖರೀದಿ ಮಾಡ್ಬಿಡ್ತಾರೆ ಸರ್. ನಮ್ದು ರೈತರ ಇವ್ರು ಕಸ್ಟಮರ್ ಇವ್ನು ತಗೋಣಕ್ ಬಂದಿರ್ತಾರಲ್ಲ, ಏ ಚೆನ್ನಾಗೈತಿ ಖಾನಾವಳಿಯರು, ಸ್ಕೂಲ್ನರು, ಈಗ ಹಾಸ್ಟೆಲ್ನರು, ಇವ್ರ ಬಂದು ಹತ್ತು ಸೀಡು ಐವತ್ತು ಸೀಡು ಗಟ್ಲೆ ಒಯ್ದು ಬಿಡ್ತಾರೆ, ಖಾಲಿ ಆಗ್ಬಿಡ್ತಾರೆ ನಮ್ದು ಜಲ್ದಿ. ನಾವ್ ಒಂದ್ ಸೀಡು ಹೆಚ್ಚಿಗೆ ಕೊಡ ಅಂದ್ರೆ ಕೊಟ್ ಬಿಡ್ತೀವಿ ನಾವು, ಹತ್ತು ಸೀಡು ತಗೋಣ ಇನ್ನೊಂದ್ ಸೀಡು ಕೊಡಪ್ಪ ಅಂದ್ರೆ ಹ್ಞೂ ನಡೆಯಪ್ಪ, ನಮ್ದೇನ್ ಬೆಳೆದಿದ್ದಲ್ಲ ಸರ್, ಒಂದ್ ಸೀಡು ಅಂತ ಕೊಟ್ ಬಿಡ್ತೀವಿ ಸರ್. ಈಗ ನೋಡಿ, ಒಂದ್ ಕಡೆಗೆ ಸಂತೆಯಲ್ಲಿ ಓಡಾಡ್ತಿರ್ತೀರಿ, ಒಂದ್ ಕಡೆಗೆ ಈ ಕಡೆ ಬೆಳೆಯನ್ನು ನೋಡ್ಕೊಳ್ಬೇಕು, ಯಾರ್ಯಾರು ಈ ಕೆಲಸಗಳನ್ನ ಹಂಚ್ಕೊಂಡಿದ್ರಿ ನಿಮ್ ಕುಟುಂಬದೊಳಗೆ? ಸರ್, ನಾವು ನಾಲ್ಕು ಜನ ಇದೆ ಸರ್. ಮಗ ಒಬ್ಬತ್ತ ಬಂದಾಗ ಇರ್ತಾನೆ ಸರ್, ನಮ್ ಹೆಣ್ಮಕ್ಳು ಕೂಟ, ನಾನೊಬ್ಬನ್ ಸರ್. ಮಗ ಡಿಗ್ರಿಗ್ ಹೋಗನ್ ಸರ್, ಈಗ ಅದ್ ಮುಗ್ದಿಂದ ಹೊಲ್ದಾಗ ಬರ್ತಾನ್ರಿ, ಕೊಪ್ಪಳ ಹೋಗನ್ ಸರ್, ಕೊಪ್ಪಳ ಹೋಗನ್ ಸರ್, ಬರ್ತಾನೆ ಸರ್. ಯಾವ ಕಾಲೇಜ್ ಹಾಕಿರಿ? ಈಗ ಇದ್ರಿ ಗೌರ್ಮೆಂಟ್ ಕಾಲೇಜ್ ಐತೆ ಸರ್, ಅಲ್ಲಿ ಹೋಗನ್ರಿ, ಅಲ್ಲಿಗೆ ಹೋಗಿ ಮಧ್ಯಾಹ್ನ ಬರ್ತಾನೆ ಸರ್, ಎರಡ್ ಮೂರ್ ಗಂಟೆ ಸುಮಾರು ಊಟ ಮಾಡಿ ಹೊಲ್ದಾಗ ಬರ್ತಾನ್ರಿ. ಅತ್ತ ಸ್ವಲ್ಪ ಅತ್ತಗೆ ಕಡೆ ಎಲ್ಲ ನೋಡ್ಕೊಂತಾನ್ರಿ, ನೀರು ಇದನ್ನೆಲ್ಲ ನೋಡ್ಕೊಂತಾನ್ರಿ, ಮತ್ ನೋಡ್ಕೊಂಡ್ ನಮ್ಗ ನಾವ್ ಸೆಂತಿಗೆ ಗಾಡಿ ತಗೊಂಡ್ ಹೋಗಿರ್ತೀವಲ್ಲ, ಮತ್ತೆ ಅಲ್ಲಿ ಊರಾಗ ಇಳಿಸೋದು ಹಂಗೆಲ್ಲ ಮಾಡಿ ತನ್ನ ಕೆಲಸ ಮತ್ತೆ ಎತ್ತು ಬಂಡಿ ನೋಡ್ಕೊಂಡ್ ಬಂದ್ಬಿಡ್ತಾರೆ ಸರ್. ಒಟ್ಟು ಈ ರೈತ ಕುಟುಂಬದ ಮಕ್ಕಳಿಗೆ ಎರಡು ಕಡೆ ಜವಾಬ್ದಾರಿ, ಒಂದ್ ಕಡೆ ಓದಿನ ಕಡೆ ಗಮನ ಹರಿಸ್ಬೇಕು. ಹೌದು ಸರ್, ಒಂದ್ ಕಡೆ ಮನೆ ಕೆಲಸ, ಕೃಷಿ ಕೆಲಸ, ಏನಾದ್ರು ಹೆಚ್ಚು ವರ್ಕ್ ಇದ್ರ ಸರ್. ನಮ್ಮ ತನಗ ಸ್ಕೂಲಾಗ ವರ್ಕ್ ಕೊಟ್ಟಿದ್ನಂದ್ರ ಬರಲ್ಲ ಸರ್, ನಾನು ವರ್ಕ್ ಕೊಟ್ಟಾರ ಇವತ್ತು ನಾ ಮಾಡ್ಕೊಂತಾನಂತ, ನಂಗೇನ ಅದ್ಗೇನ್ ಡಬಲ್ ಕೆಲಸ ಹಚ್ಚಂಗಲ್ಲ ಸರ್, ಓದ್ತಾನ್ರಿ, ಓದ್ತಾನ ತಾನಾಗ್ಲಿ ಕೆಲಸ ಫ್ರೀ ಇತ್ತಂದ್ರೆ ಎಲ್ಲಿ ಹುಡುಗುಟ ಆಟ ಆಡಕ್ ಅದಕ್ಕೆ ಇದಕ್ಕೆ ಹೋಗಲ್ರಿ, ಹೊಲ್ದಾಗ ಬರ್ತಾನೆ ಸರ್. ಹಂಗೇನಿಲ್ಲ ಅಂದ್ರೆ ಮಕ್ಕಳ ಪಾಲ್ಗೊಳ್ಳುವಿಕೆಯು ಕೃಷಿಯಲ್ಲಿ ಇದೆ ಸರ್, ಆಸಕ್ತಿಯಿಂದ ಕೆಲಸ ಮಾಡ್ತಾರೆ ಸರ್. ನಾವು ಓದ್ತಾ ಇದೀವಿ ನಮ್ಗೆ ಯಾಕೆ ಇದೆಲ್ಲ ಅನ್ನಲ್ಲ, ಅವ್ರು ಮಾಡ್ತಾರ ಬಿಡು ಅನ್ನಂಗಿಲ್ರಿ, ಬರ್ತಾರೆ ಸರ್, ಬರ್ತಾರೆ. ಏನ್ ಮತ್ತೆ ಬಂದ ಕೂಡ ಅಷ್ಟೇ ಜವಾಬ್ದಾರಿ ಅಂತಾರ ಸರ್, ಈ ಸೆಂತಿಗೆ ಓದಿ ಎಷ್ಟು ಖರ್ಚಾತು ಎಷ್ಟು ಬಂತು ಇನ್ನೆಲ್ಲ ಕೇಳ್ತಾರೆ ಸರ್, ಏನ್ ತೊಂದ್ರೆ ಇಲ್ಲ ನಮ್ಗೆ, ನಾವೆಲ್ಲ ಬೆಸ್ಟ್ ಅದೇ ಸರ್. ಏನ ಎಲ್ಲ ಲೆಕ್ಕ ಅಂತ ಇರ್ಬೇಕಲ್ ಸರ್, ನೂರ್ ರೂಪಾಯಿ ಖರ್ಚಾದ್ರೆ ನಮ್ ನೂರೈವತ್ತು ರೂಪಾಯಿ ಬಂತು ಅಂತ ಹೇಳಿ ಹೇಳ್ತಾನೆ ಸರ್. ನಾನು ಈ ಗಾಡಿ ಪೆಟ್ರೋಲ್ ಅದೆಲ್ಲ ನಮ್ದು ಚಾ ಖರ್ಚು ಇಷ್ಟ ಆಯ್ತಪ್ಪ ಇಷ್ಟು ಬಂತು ಚೆನ್ನಾಗಾಯ್ತು ಆಯ್ತು ಅಂತ ಹೇಳ್ತಾರೆ. ಎಷ್ಟ್ ಜನ ಮಕ್ಕಳು ನಿಮ್ಗೆ? ಇಬ್ರು ಗಂಡ್ಮಕ್ಳು, ಇಬ್ರು ಹೆಣ್ಮಕ್ಳು ಸರ್. ಇಬ್ರು ದೊಡ್ಡವರ ಗಂಡ್ಮಕ್ಳು, ಒಬ್ಬ ಡಿಗ್ರಿ ಓದ್ತಾ ಇದಾರೆ, ಇನ್ನೊಬ್ರು ಬಿಟ್ಟಾನ್ ಸರ್ ಹತ್ತು ಪಿ ಯು ಸಿ ಮುಗಿಸಿದ್ರೆ ನನಗ್ ನೀಗ್ಲಿಲ್ಲರೇ ಬಿಡಿಸ್ಬಿಟ್ಟು ಸರ್. ಮನೇಲಿ ಮನೇಲಿ ನೋಡ್ಕೊಂಡ್ ಇದ್ ಮಾಡಕತ್ತಂತ ಬಿಡಿಸ್ಬಿಟ್ಟು. ಹೆಣ್ಮಕ್ಳು ಎಷ್ಟ್ ಜನ ಇದ್ರೆ? ಇಬ್ರು ಸರ್. ಇಬ್ರು ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಟಿದ್ರೆ? ಒಬ್ರು ಮದುವೆ ಮಾಡ್ಕೊಟ್ಟಿದ್ ಸರ್, ಇನ್ನೊಬ್ಬ ಸಣ್ಣಕ್ಕೆ ಅದಾಳ್ರಿ, ಈಗ ಎಸ್ ಎಲ್ ಸಿ ಓದ್ತಾಳ್ರಿ ಈ ವರ್ಷ. ಈಗ ಒಬ್ಬ ಸಾಮಾನ್ಯ ತರಕಾರಿ ಬೆಳೆಗಾರರು ಸರ್, ಹಣಕಾಸಿನ ಕೊರತೆ ಇಲ್ಲದೆ ಜೀವನ ನಡೆಸಬಹುದು ಅಂತ ನಿಮ್ಮ ಅನುಭವ ಹೇಳ್ತದ? ಆಯ್ತು ಸರ್. ಸಾಲ ಸೋಲ ಇಲ್ದಾನೆ ಏನಿಲ್ರಿ, ಎಂಥದೇ ಕಾರ್ಯಕ್ರಮಗಳು ಬರಲಿ ಮನೆಯಲ್ಲಿ, ಎಂಥದೇ ಖರ್ಚು ವೆಚ್ಚಗಳು ಬರಲಿ, ನಾವೇ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋಷ್ಟು ಏ ಮಾಡ್ತೀರಾ ಅಷ್ಟೇ ಸರ್. ಅಲ್ ಸರ್, ಈಗ ಸೆಂತಿ ಪ್ರತಿ ಸೆಂತಿನು ಲಾಸ್ ಇಲ್ಲ ಸರ್ ನಮ್ದು. ಈಗ ಹೋಯ್ತು ಅಂದ್ರ ಐದ್ನೂರ ರೂಪಾಯಿ ಸೆಂತಿ ಮಾಲ್ ಹೋಯ್ತಿವಿ ನಾವು ಅಂದ್ರ ಸಾವಿರ ರೂಪಾಯಿ ಮಿನಿಮಮ್ ತಂದ್ ಬಿಡ್ತೇವ್ರಿ ಒಂದ್ ಸೆಂತೆಗೆ ಸಾವಿರ ರೂಪಾಯಿ ಅನ್ಕೊಂಡ್ರಿ. ಈಗ ತಂದ ಎತ್ತಿಡ್ತೇವ್ರಿ, ಮತ್ತೆ ಮನೆ ಖರ್ಚಿಗೆ ಬೇಕಾದ ಏನ್ ಉಪ್ಪು ಒಳ್ಳೆಣ್ಣೆ ಇಂಥವಷ್ಟ ಕೊಂಡ್ಕೊಂಡ್ ಸರ್. ಒಂದ್ ಆರು ಸಂತೆ ಆದ್ರೂ ಅಟೆಂಡ್ ಆಗ್ತೀರಿ? ಹಾಕವ್ ಸರ್, ಹಾಕವ್ ಸರ್. ವಾರಕ್ಕೆ ಆರು ಸಾವಿರ ರೂಪಾಯಿ ಆಯ್ತು. ಹೌದ್ ಸರ್. ತಿಂಗಳಿಗೆ ಕನಿಷ್ಠ 24,000 ರೂಪಾಯಿ ನಿಮ್ಗೆ ಆದಾಯ. ಹ್ಞೂನ್ರಿ. ಖರ್ಚು ಒಂದು 5,000 6,000 ಹೋಗ್ಬೋದ? ಹೋಗುತ್ತೆ ಸರ್ ಅಷ್ಟ. ಮತ್ತೆ ಈಗ ನಮ್ ಗಾಡಿ ಖರ್ಚು ಅಡ್ಡಾಡಿದ್ದು, ಮತ್ತೆ ಆಮೇಲೆ ಇಲ್ಲಿ ನಾವೇನ್ ಲೇಬರ್ ನಚ್ಚಗಲ್ ಸರ್. ಈಗ ಸೊಪ್ಪು 25-30 ದಿನದಾಗ ಬಂದ್ಬಿಡ್ ಸರ್ ಸೊಪ್ಪು, ತರಕಾರಿ ಸೊಪ್ಪು ರೀ. ಮತ್ತೆ ಇಂದಾಗ ಮತ್ತೆ ನಮ್ ಬೀಜ ಇರ್ತದ ಸರ್, ಜವಾರಿ ಬೀಜ, ಅವ್ನ್ ಬೀಜ ಹಾಕಿಂದ್ರೆ ನೋಡಿ, ಯಾವ್ದೇ ಸೊಪ್ಪು ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಅವುಗಳನ್ನ ಬಿತ್ತನೆ ಮಾಡಕ್ ಬೇಕಾಗಿರುವಂತ ಬೀಜಗಳನ್ನ ನಿಮ್ಮಲ್ಲೇ ಸ್ಟಾಕ್ ಇರ್ತದೆ? ಹೌದ್ ಸರ್, ನಾವು ತಗೊಂತೀವಿ ಸರ್. ನೀವೆಲ್ಲೂ ಹೊರಗಡೆಯಿಂದ ಖರೀದಿ? ಇಲ್ಲ ಸರ್, ಇಲ್ಲ ಸರ್, ತರಲ್ಲ ಸರ್. ನೀವೇ ಅದನ್ನ ಸಂಗ್ರಹಿಸಿ ಇಟ್ಕೊಂತೀವಿ ಸರ್. ಸೋ ಇದು ಖರ್ಚುನು ಇಲ್ಲ, ಬೀಜ ತರುವಂತ ಖರ್ಚು ಇಲ್ಲ? ಇಲ್ಲ ಸರ್, ಇಲ್ಲ ಸರ್. ಮತ್ತೆ ಯಾವುದೇ ಔಷಧ ಸಿಂಪರಣೆ ಯಾವ್ದು ಇಲ್ಲ ಸರ್? ಇಲ್ಲ, ರಾಸಾಯನಿಕ ಸಿಂಪರಣೆ ಮಾಡಾಗಿಲ್ಲ ಸರ್, ಸೊಪ್ಪು ಮಾಡಾಗಿಲ್ಲ. ಅಂದ್ರೆ ನಿಮ್ಮ ಒಟ್ಟು ತರಕಾರಿ ಬೆಳೆ ಬೆಳೆಯುವುದು ಒಂದ್ ರೀತಿಯಿಂದ ಜೀರೋ ಖರ್ಚು ಅನ್ಬೋದ? ಹೌದ್ ಸರ್, ಖರ್ಚು ಇಲ್ಲದ್ದು. ಹ್ಞೂನ್ರಿ. ಈಗ ಸಗಣಿ ಗೊಬ್ಬರ ನಾವು ಕೊಂಡಂಗಿಲ್ಲ ಸರ್. ಹೌದು, ಗೊಬ್ಬರ ನಾಲ್ಕು ದನ ಅದಾವ ಸರ್, ಎರಡ್ ಎತ್ತು, ಎರಡ್ ಕೋರಿ ಅದಾವ್ರಿ, ಮತ್ತೆ ಸ್ವಲ್ಪ ಕುರಿ ಅದಾವ್ರಿ, ಒಂದ್ 15-20. ಗೊಬ್ಬರದ ಖರ್ಚು ಇಲ್ಲ. ಹ್ಞೂನ್ರಿ. ಬೀಜಗಳ ಖರ್ಚಿಲ್ಲ? ಇಲ್ಲ ಸರ್. ಕೆಲಸ ಒಂದ್ ಬಿಟ್ರೆ ಬೇರೆ ಖರ್ಚುಗಳಿಲ್ಲ? ಇಲ್ರಿ. ಏನ್ರಿ ಖರ್ಚು ಬರ್ತಾವ ಅಂದ್ರ 5,000 ರೂಪಾಯಿ ಮೋಟರ್ ಗಿಟ್ಟರ್ ರಿಪೇರಿ ಆದಾಗ ಬಂದ್ಬಿಡ್ತಾವ್ ಸರ್, ಮತ್ತೆ ಅನಿವಾರ್ಯ ಹೋಗ್ಬಿಡ್ತೈತಿ ರಿಪೇರಿ, ಮತ್ತೆ ಮೋಟರ್ ನೀರಾವರಿ ಮೋಟರ್ ಅದ. ಒಮ್ಮೆ ತಿಳಿಸಿದ್ರ 5,000 ಬಂದ್ಬಿಡ್ತು ಸರ್ ಖರ್ಚು. ಮತ್ತೆ ಇವಾಗ ಮೋಟರ್ ಸುಟ್ಟಿರ್ತೈತಲ್ರಿ, ಮತ್ತೆ ಅನಿವಾರ್ಯ ಮಾಡ. ನಿಮ್ಮ ಹಳೆದ ಬಾವಿ ಇದೆ ಅಂದ್ರೆ ಇದೆಯಾ? ಬಾವಿ ಐತಿ ಸರ್, ನೀರಿಲ್ಲ ಸರ್, ನೀರಿಲ್ರಿ, ಬತ್ತೈತ್ರಿ. ನಿಮ್ ಭಾಗದಲ್ಲಿ ಅಂತರ್ಜಲ ಕಡಿಮೆನ ಜಾಸ್ತಿನ? ಈಗೇನ್ರಿ ಮಳೆದೇವ ಆದ್ರೆ ಎಲ್ಲ ಸಂಪತ್ರಿ. ನಮ್ಗೆ ಒಂದ್ ಕೃಷಿ ಹೊಂಡ ಮಾಡಿಸ್ಕೊಂಡ್ವಿ ಸರ್, ಕೃಷಿ ಹೊಂಡ ತುಂಬಿ ಅಂದ್ರ ನಮ್ಗ ಜಲನಯನ ಅಭಿವೃದ್ಧಿ ಮಾಡಿಕೊಟ್ಟಾರ್ರಿ. ಸೊ ಇದು ನಿಮ್ಗೆ ಎರಡು ಮೂರು ವರ್ಷ ಮತ್ತೆ ನೀರ್ ಹೆಚ್ಚಾಗತ್ತೆ. ನಮ್ ಕೃಷಿ ಹೊಂಡ ಒಂದ್ ನಿಮ್ಗೆ ಶಕ್ತಿ, ಈಗ ಶಕ್ತಿ ರೀ. ಅದು ಈ ವರ್ಷ ತುಂಬಿಲ್ ನೋಡ್ರಿ, ಧೈರ್ಯ ಕಮ್ಮಿ. ಹೋದ ವರ್ಷ ತುಂಬೈತ್ರಿ, ಮತ್ತೆ ಎರಡು ವರ್ಷ ಒಂದ್ ವರ್ಷ ನಡೀತೈತ್ರಿ ಹಿಂಗ ನಮ್ದಿದು. ಈ ವರ್ಷ ದೊಡ್ಡ ಮಳೆ ಆಗಲ್ಲ, ಆಗ್ಯಾವ್ರಿ ನಮ್ಮ ಭಾಗ ಕಡೆಗೆ, ಬೇರೆ ಕಡೆಗೆಲ್ಲ ಮತ್ತೆ ಹೊಡ್ತೀವಲ್ರಿ, ಕೊಚ್ಕೊಂಡು ಹೋಗ್ಯಾವ. ನಮಗ್ ದೊಡ್ಡ ಮಳೆ ಇಲ್ಲ ಸರ್, ನಮ್ಗೆ ಎಂತ ಅಂದ್ರೆ ನಿಮ್ ಭಾಗ ಯಾವಾಗ್ಲೂ ಮಳೆಯಿಂದ ಸ್ವಲ್ಪ ಕೊರತೆನೆ, ಮಳೆ ಕೊರತೆನೆ ಹಂಗಾರೆ. ಸೊ ನಿಮ್ಗೆ ಕೃಷಿ ಹೊಂಡ ಇದೆ, ಚೆನ್ನಾಗಿದೆ, ತುಂಬಿತು ಅಂದ್ರೆ ನಿಮಗೆ ವರ್ಷ ಒಂದೂವರೆ ವರ್ಷ ಎರಡು ವರ್ಷದವರೆಗೂ ಏನ್ ಚಿಂತೆ ಇಲ್ಲ? ಏನ್ ಚಿಂತೆ ಇಲ್ಲ, ಎರಡು ದಿನ ಆಗ ಹೊಡಿತೈತ್ರಿ ನೀರ್, ನಡೀತಾವ್ರಿ, ಏನ್ ಪ್ರಾಬ್ಲಮ್. ಈಗ ನೀವು ಬರೀ ತರಕಾರಿಗಳನ್ನೇ ಬೆಳಿತಾ ಇದೀರಿ? ಹಾ ಸರ್. ನಿಮ್ಗೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಲ್ಲಿಂದ ನಿಮ್ಗೆ ಯಾವ ರೀತಿಯಾದ್ರೂ ಸಹಾಯಧನಗಳು ಸಹಕಾರ ಸಿಗ್ತಾ ಇದೆಯಾ? ಅಲ್ಲಿ ಅನುಗಾರ ಆಗಿದ್ದೀವಿ ಸರ್ ನಾವು. ನೀವು ಅನುಗಾರ ಆಗಿದ್ದೀರಿ? ಅವಾಗೆಲ್ಲ ನಾವು ಸಹಾಯಧನ ಕನಕೇನ್ ಕೇಳಿಲ್ರಿ, ಅವ್ರು ಇವನು ಕೊಡ್ತಿದ್ರಿ ಎರೆಹುಳದ ಗೊಬ್ಬರ ಅವನ್ನೆಲ್ಲ ಹಾಕ ನೀವು ಅಂತೇಳಿ. ಆಮೇಲೆ ನಮ್ಮ ಇವ್ರು ಸರ್ ತೋಟಕ್ಕೆ ಭೇಟಿ ಕೊಟ್ಟು ಒಮ್ಮೆ ಮೀಟಿಂಗ್ ಮಾಡಿದ್ದೀವ್ರಿ. ಉಳ್ದದ ಜಮೀನ್ ಐತ್ರಿ ನಮ್ದು, ಇನ್ನ ಸ್ವಲ್ಪ ನೆವಣಿ ಹಾಕಿದ್ದೀವಿ ಸರ್. ಆ ನೆವಣಿ ಸಲುವಾಗಿ ಬಂದಿದ್ರಿ ಸರ್, ಬಂದು ನೋಡ್ಕೊಂಡು ಫಂಕ್ಷನ್ ಮಾಡಿ ಈಗ ಆದ್ರೂ ನೆವಣಿ ಕಿಟ್ ಕೊಡ್ತಾರ ಸರ್, ಎರೆಹುಳದ ಗೊಬ್ಬರ ಕೊಡ್ತಾರ ಸರ್, ಆಮೇಲೆ ಬೇವಿನ ಎಣ್ಣೆ ಟಾಣಿಕ್ ಕೊಡ್ತಾರ ಸರ್, ಈ ತೊಗರಿ ಕೊಟ್ಟಿದ್ರಿ ಸರ್, ತೊಗರಿ ಮನ್ಯಾರ ತಗೊಂಡ್ಬಂದಿವಿ ಸರ್ ನಾವು. ನಾವು ಇದ್ರ ಹೊರವಲ್ಕ ಹಾಕಿ ತೊಗರಿ ಐತಿ ಸರ್ ಜವಾರಿ, ಅದಕ್ಕ ತೊಗರಿಗೆ ಬೇವಿನ ಎಣ್ಣೆ ಜಿಪ್ಸಮ್ ಜಿಂಕ್ ಕೊಟ್ಟಾರ ಸರ್, ಬಂದ್ ಕೊಡ್ತಾರ. ಸೊ ಒಟ್ಟು ಕೃಷಿ ಇಲಾಖೆಯಿಂದ ಕೆಲವು ಸಲಕರಣೆಗಳು ಸಿಗ್ತಾವ ಸರ್, ಸಿಗ್ತಾವ, ಔಷಧಿಗಳಾಗಿರ್ಬೋದು, ಬೀಜದ. ಜೊತೆಗೆ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಹನಿ ನೀರಾವರಿ ಮಾಡ್ಕೊಳಕ್ಕೆ, ತುಂತುರು ನೀರಾವರಿ ಮಾಡ್ಕೊಳಕ್ಕೆ ಪೈಪ್ ಲೈನ್, ಸ್ಪ್ರಿಂಕ್ಲರ್ ತಗೊಂಡಿವಿ ಸರ್, ಸ್ಪ್ರಿಂಕ್ಲರ್ ತಗೊಂಡಿವಿ. ಆಮೇಲೆ ಇದು ಡ್ರಿಪ್ ಮೊನ್ನೆ ರೀಸೆಂಟ್ ಆಗಿ ಕೊಟ್ಟಾರಿ, ಒಂದ್ ಪ್ಲಾಟ್ಗೆ ಆಗೋಷ್ಟು, ಒಂದ್ ಇದಕ್ಕಂತೂ ಅಲ್ಲಿ ಒಂದ್ ಎಕರೆಕ್ ಆಗೋಷ್ಟು ಕೊಟ್ಟಾರ ಸರ್, ಅದನ್ನ ತಂದಿವ್ರಿ. ಇನ್ನ GPS ಮಾಡಕ್ ಬಂದಿಲ್ಲ ಸರ್. ನಿಮ್ ಭಾಗದೊಳಗಡೆ ಸೀಡ್ಸ್ ಮಾಡುವಂತ ಒಂದು ಕ್ರಮ ಇದೆ? ಐತಿ ಸರ್, ಮಾಡ್ತಾರೆ. ನೀವು ಏನಾದ್ರು ಮಾಡ್ತಿದ್ರ ಮೊದ್ಲು? ಮಾಡ್ತಿದ್ರಿ, ಈಗ ನಡತ್ ನೀರ್ ಕಮ್ಮಿ ಆಗಿಬಿಟ್ಟವಲ್ ಸರ್, ಬಿಟ್ಬಿಟ್ಟಿರ ಸರ್. ಅದಕ್ಕೆ ನೀರ್ ಜಾಸ್ತಿ ಬೇಕು, ನೀರ್ ಬೇಕು ಸರ್. ಮತ್ತೆ ಎಷ್ಟಿದ್ರೆ ಮತ್ತೆ ಈಗ ಜೀವನಕ್ಕೆ ಬೇಕಲ್ರಿ, ನಮ್ ತರಕಾರಿಗೆ ಸರಿ ಹೋಗ್ಬಿಡ್ತಾರ ಸರ್ ನೀರ್. ನೀವ್ ಬೋರ್ ಅಷ್ಟ ಕಷ್ಟ ಇದಾವ್ರಿ, ಎರಡ್ ಅದಾವ್ರಿ ಅವು, ಒಂದ್ ಎರಡು ಸೇರಿ ಒಂದ್ ಎರಡು ಇಂಚ್ ಬರ್ತಾವ ಸರ್ ಅಷ್ಟ. ಸೊ ಒಟ್ಟು ಇದು ನಿಮ್ದು ತರಕಾರಿ ಬೆಳೆ ಲಾಭದಾಯಕವಾಗಿರೋದ್ರಿಂದ ಸರ್ ಬೇರೆ ಯಾವ್ದೇ ವಾಣಿಜ್ಯ ಬೆಳೆಗಳ ಕಡೆ ಹೋಗಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಈಗ ಲಾಂಗ್ ಕ್ರಾಪ್ ವಾರ್ಷಿಕ ಬೆಳೆಗಳು ಇಲ್ರಿ? ಅವು ಮಾವಿನ ಗಿಡ ಅಲ್ಲೆಲ್ಲ ಹಾಕ್ಯಾರ ಬಿಡಿ ಸರ್, ನಮ್ ತೋಟದ ಮಗಲ್ ನಮ್ಮ ಅಂತಂದ್ರವ್ರಲ್ಲಿ ನಾವೆಲ್ಲ ತಲೆ ಕಡಿಸಿಲ್ಲ ಸರ್. ಬಟ್ ತರಕಾರಿ ಬೆಳೆಗಾರರು ನಿರಂತರ ಕೆಲಸದಲ್ಲಿ ತೊಡ್ಕೊಳ್ಳೇಬೇಕು. ಹೌದು ಸರ್, ಅದು ಮಡಿಯಾಗ ಕಸ ಕಿತ್ತದು, ಬೀಜ ಹಾಕೋದು, ನೀರ್ ಹಾಸೋದು, ಮತ್ತೆ ಚಕ್ಕ ಸೊಪ್ಪ ಅಂತಂದ್ರೆ ಕಿಟ್ಟದು, ಸೀಡ್ ಕಟ್ಟೋದು, ಮತ್ತೆ ಕಳ್ಸೋದು, ಹಂಗ ಕೆಲ್ಸ ಇದ್ದಿದ್ದಾರೆ. ಸೂಜಾಗ ದಾರ ಪಣಿಸದ ಪಣಿಸದ ಸೀಡ್ ಗೀಡ್ ಕಟ್ಟೋದೆಲ್ಲ ಹೆಣ್ಮಕ್ಳು ಬಂದ್ ಕುತ್ಕೊಂಡ್ಬಿಡ್ತಾರೆ. ಹಾ ಸರ್, ಕಟ್ತಾರೆ, ನಾವು ಕಿಟ್ ಕೊಟ್ಟಾಗೆಲ್ಲ ಮನ್ಯಾಗ ಕಟ್ಬಿಡ್ತಾರೆ ಸರ್. ಆಳುಗಳು ಬೇಕಾಗ್ತದೆ ನಿಮ್ಗೆ? ಎಮರ್ಜೆನ್ಸಿ ಇದ್ದಾಗ ಒಂದ್ ಮೂರ್ ನಾಲ್ಕು ಆಳು ಬೇಕಾಗ ಸರ್. ಮತ್ತೆ ಎಮರ್ಜೆನ್ಸಿ ಅಂದ್ರೆ ಏನ್, ಯಾವ್ಯಾವ ಟೈಮ್ ಅಲ್ಲಿ ಬೇಕಾಗಿದೆ? ಜಾಸ್ತಿ ಸೊಪ್ಪು ಬಂದ್ಬಿಟ್ಟಿತ್ತು ಬೇರೆ ನಮ್ ಈಗಲೆಲ್ಲ. ಸೆಂತಿ ಒಂದಿನ ಅನಿವಾರ್ಯ, ಏನೋ ಫಂಕ್ಷನ್ ಹೋಗಿದ್ವಿ, ಅವತ್ ವಾರ ಸೆಂತಿಗೆ ರೀಚ್ ಆಗಕ್ ಆಗ್ಲಿಲ್ಲ, ನಾಳೆ ವಾರಕ್ಕೆ ಬಹಳ ಆಗ್ಬಿಡ್ತತಿ ಅಂತೇಳಿ ಮಾರ್ಬೇಕು ಜಾಸ್ತಿ ಅಂದ್ರ ಕೊಪ್ಪಳ ಇಂತಲ್ಲಿ ಹೋಗ್ಬೇಕು ಅಂದ್ರೆ ಮತ್ತೆ ಒಂದು ಪೆಂಡೆ ಅಂದ್ರೆ 100 ಸೀಡ್ 200 ಸೀಡ್ ಹಾಕವಲ್ ಸರ್. ಅವಾಗ ಎಮರ್ಜೆನ್ಸಿ ಕಟ್ಟಿಗೆ ತಗೊಂಡು ಹೋಗಕ್ ಬೇಕಾಕವ್ ಸರ್, ಒಂದ್ 4-5 ಆಳು ಕರ್ಕಂತೀವಿ. ನಡೀತೈತಿ ಸರ್. ಒಮ್ಮೆ ಕೂಲಿ ಎಷ್ಟು ಕೊಡ್ತೀರಿ ನಿಮ್ ಕಡೆಗೆ? ಕೂಲಿಯಿಂದ 250 ರೂಪಾಯಿ ಕೊಡ್ತಾರೆ ಸರ್ ಊರಾಗ. ಮತ್ ನಾವೇನ್ ಬೇರೆ ಕೊಡಕ್ ಆಗಲ್ಲ ಸರ್, ಅಷ್ಟು ಕೊಡ್ತೇವೆ. ಸೀಡ್ಸ್ ಅಲ್ಲಿ ಹೋದ್ರೆ ಜಾಸ್ತಿ ಕೊಡ್ತಾರಂತ ಕೇಳಿಲ್ಲ ಸರ್. ನಾವ್ ಅವ್ರ ಕೆಲ್ಸಕ್ ಹೋಗಾರ ಸೀಡ್ಸ್ ಕರ್ಕೊಂಡ್ ಹೋಗಾರ, ಎರಡೆರಡು ಕೆಲ್ಸ ಮುಂಜಾನೆ ಸಾಯಂಕಾಲ ಎರಡ್ ಇರ್ತಾವ ಸರ್, ಹಂಗಾಗಿ ಕರ್ಕೊಂಡ್ ಹೋಗಿ ಅವ್ರ ಕೊಡ್ತಾರ ಸರ್. ಮತ್ತೆ ಇರ್ತಾವ. ನಿಮ್ದು ಇಲ್ಲಿ ಕೆಲಸ ಕಡಿಮೆ? ನಮ್ ಕೆಲ್ಸ ಕಡಿಮೆ ಸರ್. ಈ ಚಿಲ್ಕಮುಖಿ ನಿಮ್ ಗ್ರಾಮ ಆಗಿರ್ಬೋದು, ಮತ್ತೆ ಸುತ್ತಮುತ್ತಲ ಗ್ರಾಮದಲ್ಲಿ ಇರ್ತಕ್ಕಂತ ರೈತರಾಗಿರ್ಬೋದು, ಹಾ ಸರ್, ಅಲ್ಲಿ ಇರುವಂತಹ ಕೂಲಿ ಕಾರ್ಮಿಕರಿಗೆ ಒಂದ್ ರೀತಿಯಿಂದ ನೀವು ಆಸರೆ ಆಗಿದ್ದೀರಾ? ಹ್ಞೂ ಸರ್. ಮತ್ತೆ ಈಗ ಅಲ್ಲಿ ಇಲ್ಲಿ ಫ್ಲಾಟ್ ಮಾಡ್ತಾರ ಸರ್, ಅವ್ರಿಗೆ ಮತ್ತೆ ಕರ್ಕೊಂಬಂದ್ ಗಾಡಿಯಾಗ ಕರ್ಕೊಂಬಂದ್ ಕೆಲ್ಸನ ಕೊಡ್ತಾರ ಸರ್, ಬೇರೆ ಊರನ್ನ ಬರ್ತಾರೆ, ಮತ್ತೆ ಹಂಗಾಗಿ ನಡೀತಾರ ಸರ್, ತೊಂದ್ರೆ ಇಲ್ಲ. ಈ ಕೃಷಿ ಕೂಲಿ ಕಾರ್ಮಿಕರು ಅಂದ್ರೆ ನಿಮ್ಮ ಭಾಗದೊಳಗಡೆ ಇರೋದು, ಭೂಮಿ ಇದ್ದು ಕೂಲಿ ಕಾರ್ಮಿಕರಾಗಿದ್ದಾರ ಅಥವಾ ಭೂಮಿ ಇಲ್ದನೆ ಕೂಲಿ ಕಾರ್ಮಿಕರು ಇದಾರ, ಹೇಗೆ ಇದು ಸರ್? ಭೂಮಿ ಇದ್ದು ಕೂಲಿ ಕಾರ್ಮಿಕರು ಅಂದ್ರೆ ತಮ್ ಕೆಲ್ಸ ಮಾಡಿಸ್ಕೊಂಡ್ ಬಂದು ತಾವ್ ಖರ್ಚಿಗೆ ಮಾಡ್ಕೋಬಹುದು ಸರ್, ಮಾಡ್ಕೋಬಹುದು. ಹ್ಞೂನ್ರಿ, ಈಗ ನಮ್ಮೂರಾಗ ನಮ್ ಮನಿ ಪಕ್ಕಕ್ರಿ, ಅವ್ರ ಬಹಳ ಇಲ್ರಿ ಹೊಲ ಐತೆ, ತಮ್ಮ ಹೊರ ವಸ್ತು ಮಾಡ್ಕೊಂತಾರ ಸರ್. ಅವ್ರು ಅವ್ರ ನೀರಾವರಿ ಇಲ್ಲ, ಹೊರ ಜಮೀನ್ ಐತಿ ಸರ್, ಹೊರ ಜಮೀನ್ ಮಾಡ್ಕೊಂಡ್ ಅವ್ರು ಬಿಡುವಿದ್ದಾಗ ಕೇಳಿ ಹೋಗ್ತಾರ ಸರ್. ನಮ್ಮದಕ್ಕೂ ಬರ್ತಾರ ಸರ್, ಅಲ್ಲಿ ನಾವು ಕರ್ಕೊಂಡು ಹೋಗ್ತೀವಲ್ಲ, ನಮ್ಮ ಹೊರ ಇದ್ದಾಗ ನಮ್ದಕ್ಕೂ ಬರ್ತಾರ ಸರ್, ಬೇರೆ ಯಾವ್ದಾರದಕ್ಕೂ ಹೋಗ್ತಾರ. ಈಗ ನೀರಾವರಿ ಇದ್ದಾರ ಅವ್ರವ್ರು ತಮ್ ತಮ್ ಕೆಲ್ಸದಾಗ ತಾವ್ ತೊಡಗಿನ್ ಬೇರೆ ಕಡೆಗೆ ಹೋಗಕ್ ಆಗಲ್ಲಲ್ರಿ, ಅಂತಾರ್ ಹೋಗಲ್ಲ, ಉಳ್ದಾರ್ ಬುಕ್ಕಾರ್ ಸರ್. ಒಟ್ಟು ಒಂದು ತಲಾದಾಯಕ್ಕೇನು ಕೊರತೆ ಇಲ್ಲ. ಇಲ್ಲ ಸರ್, ಹಂಗೆ ಮನುಷ್ಯ ಏನ್ ದುಡಿಬೇಕು ದುಡಿ ದುಡಿತಾರೆ ಸರ್, ದುಡಿತಾರೆ. ಇವತ್ತು ನಾನು ಖಾಲಿ ಕೂತ್ಕೊಂಡೆ ಅಂತಾರೆ ಯಾರೇ ಸರ್, ಅಂತವ್ ಯಾವಿಲ್ಲ, ಯಾರೇ ಇಲ್ಲ, ನಿರಂತರವಾಗಿ ಕೆಲಸ ಮಾಡ್ತಾರೆ. ಅವ್ರದೇ ಹೊಲ ತೋಟಗಳಲ್ಲಿ ಕೆಲಸ ಇರ್ತದೆ, ಮತ್ತೆ ಬೇರೆ ಕಡೆನು ಹೋಗ್ತಾರ ಸರ್. ನಮ್ ಬೇರೆ ಕಡೆಗೆಲ್ಲ ಈಗ ನಾನು ಹೇಳಿದ್ದೆ ಸರ್, ಉದಾಹರಣೆ ಅಂದ್ರ ಈಗ ಅವರು ಏನೋ ಎದ್ದು ಓಡಾಡಿ ಕೆಲಸ ಮಾಡ್ಲಾರ್ದಂತ ಹೆಣ್ಮಕ್ಳು ಇರ್ತಾರಲ್ಲ, ಸಿಡ್ಕಟ್ಟ ಕರ್ಕೊಂಡು ಹೋಗ್ಬಿಡ್ತೀವಿ ಅವ್ರು. ಅವ್ರು ಕೂಡ ಮನ್ಯಾಗ ಕೂತ್ಕೊಂಡು ಕೆಲಸ ಮಾಡತಾರ ಸರ್, ಅಂತದೆಲ್ಲ ಮಾಡ್ತಾರ ಸರ್, ನಡೀತೇವ್. ಮನ್ಯಾಗಿರೋರು ಕೂಡ ಬಂದ್ ಮಾಡ್ತಾರ ಸರ್, ಯಾರು ಹಂಗೇನಲ್ಲಿ ನಮ್ಮ ಏರಿಯಾದಾಗ ಅಂತಾರ, ಯಾರು ಸೋಮಾರಿಗಳಿಲ್ಲ ಸರ್. ಅಂದ್ರೆ ಕೃಷಿ ಅನ್ನೋದೇ ಹಾಗೆ ಇದೆ, ಎಲ್ಲರಿಗೂ ಉದ್ಯೋಗ ಕೊಡುವಂತ ಒಂದು. ಹೌದ್ರಿ, ಇದು ಸತ್ಯ ರೀ ಅದು. ಈಗ ನೀವು ತರಕಾರಿ ಬೆಳೆಯಿಂದ ನಿಮ್ಗೆ ಹೆಚ್ಚು ಲಾಭ ಸಿಗ್ತಾ ಇದೆ. ಹಾ ಸರ್, ಒಂದು ನೆಮ್ಮದಿ ಜೀವನ ಇದೆ, ಆರ್ಥಿಕವಾಗಿ ನೀವು ಯಾರತ್ರನು ಕೈ ಚಾಚದಾಗೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಹೌದ್ ಸರ್, ಹೌದ್ ಸರ್. ಸೊ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಕ್ಕೆ ಇಲಾಖೆಯವರಾಗಿರ್ಬೋದು ಅಥವಾ ಬೇರೆ ರೈತರು ಆಗಿರ್ಬೋದು, ಬೇರೆ ಯಾರಾದ್ರೂ ನಿಮ್ಮನ್ನು ಬಂದು ಮಾತಾಡಿಸೋದು ಅಥವಾ ತರಬೇತಿಗಾಗಿ ಪ್ರಾತ್ಯಕ್ಷಿಕೆಗಾಗಿ ನಿಮ್ಮ ತೋಟ ನಿಮ್ಮ ತರಕಾರಿ ಬೆಳೆ ಬೆಳೆಯುವ ಜಮೀನಿಗೆ ಬರೋದಾಗಿರ್ಬೋದು, ಇಂಥವೆಲ್ಲ ಮಾಡಿದ್ರೆ ಕೃಷಿ ಇಲಾಖೆಯವರು ಬಂದಿದ್ರು ಸರ್? ಬಂದಿದ್ರು ಸರ್, ಬಂದು ಮತ್ತೆ ಅವ್ರು ನೀವು ಒಂದು ಎರಡು ತೊಟ್ಟಿ ಮಾಡ್ಕೊಡ್ತೀವಿ ನಿಮ್ಗಂತ ಹೇಳಿ ಹೇಳಿದ್ರು ಸರ್, ಮಾಡ್ಕೊಡ್ರ ಅಂತ ಹೇಳಿದ್ರೆ ಇನ್ನು ಅದನ್ನ ಅನುಮೋದನೆ ಆಗಿಲ್ಲ ಅಂತ ನಿಂದ್ರಿಸ್ತಾರೆ ಸರ್. ಬಂದ್ರೆ ನಾವ್ ಒಂದ್ ಮಾಡ್ಕೊಂಡ್ ಇಲ್ಲೇ ಮಾಡ್ಕೊಂಡ್ ನೀವು ನಮ್ಮ ಆಫೀಸಿಗೆ ಬರ್ಬೇಡ್ರಿ, 5 ಕಿಲೋಮೀಟರ್ ಇರ್ಕಲ್ಗಡ ನಮ್ಮ ಹೋಬಳಿ ಸರ್, ಅಲ್ಲಿಗೂ ಬಂದ್ ತರಬೇಡ್ರಿ ನೀವು. ನೀವು ದನ ಅದಾವ ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ಇಲ್ಲೇ ಬೆಳಿತೀರಂದ್ರ ಮತ್ ನಮ್ ತೋಟದಂಗ್ ಫಂಕ್ಷನ್ ಮಾಡ್ಕೊಂಡ್ರ ನಮ್ ತೋಟದಂಗ್ ಸೊಪ್ಪ ತಗೊಂಡೋಗಿದ್ರಿ ಸರ್, ಅವತ್ತಷ್ಟು ನಮ್ಮ ಇದ್ರಾಗ ಊಟ ಮಾಡಿಸಿ ಎಲ್ಲ ಚೆನ್ನಾಗಾಗಿತ್ತು ಸರ್. ಹಂಗತಿ ಬಂದ್ ಅವಲಂಬನೆ ಮಾಡಿ ನಮ್ದು ಹೊರಗಡೆಗೆ ಪ್ರಚಾರ ಮಾಡ್ಯಾರ ಸರ್. ಮಾಡಿದ್ರು? ಹೌದ್ ಸರ್. ಮಾದರಿ ರೈತರು ಅಂತೇಳಿ ನಿಮ್ಮನ್ನು ಗುರುತಿಸಿ. ಹೌದ್ ಸರ್, ಹೌದ್ ಸರ್. ಇಲಾಖೆಯಿಂದ ನಿಮ್ಮ ಬಗ್ಗೆ ಪ್ರಚಾರ ಮಾಡೋದು ಮಾಡ್ಯಾರ ಸರ್, ಮಾಡ್ಯಾರ, ಹೇಳ್ತಾರ ಸರ್, ಅವ್ರನ್ನೆಲ್ಲ ಹೋಗಿ ನೋಡಿ ಕಲೀರಿ ನೀವು ಅಂತೇಳಿ ರೈತರು ಕೂಡ ಹೇಳ್ಯಾರ ಸರ್ ಅಲ್ಲಿ ನಮ್ಮ ಆರಾಸ್ಕ್ಯಾದಾಗ. ರೈತರು ಬಂದು ನಮ್ಮ ಕಡೆಯಿಂದ ಬೀಜ ಒಯ್ತಾರ ಸರ್, ಅವ್ರು ಹೇಳಿದ್ಕ ಬಂದು ಜವಾರಿ ಬೀಜ ಹೋದ್ ತಮ್ಮ ಮನೆ ಖರ್ಚಿಗೆ ಮಾಡ್ಕೊಂತಾರ ಸರ್. ಅವ್ರು ಹೀರಿಕಾಯಿ ಅಲ್ಲಿ ಹಿಂದ ಹಾಕಿರ್ತಾವಲ್ ಸರ್, ಬಳ್ಳಿ ಬದಿ ಗಪ್ತಿರ್ತತಿ, ನಮ್ಮ ಮನೆ ಖರ್ಚಿಗಾಗಿ ಹೆಚ್ಚಿಗೆ ಉಳಿದು ಮಾರ್ತೇವ್ ಸರ್ ನಾವು, ಹಿಂಗ ಒಟ್ಟು ವೇಸ್ಟ್ ಮಾಡಂಗಿಲ್ಲ. ವೇಸ್ಟ್ ಮಾಡೋದು? ಹ್ಞೂ. ಅವು ಹೀರಿಕಾಯಿ ಹಾಕ್ತಿವಿ, ಆಮೇಲೆ ಮೆಣಸಿನ ಗಿಡ ಹಚ್ಕೊಂಡ್ ಸರ್, ಈಗ ಮನೆಗೆ ಹಣ್ಣುಗಾಯಿ ಮಾಡ್ಕೊಂಡು ಉಳ್ದಾದು ಮಾರ್ತೇವ್ ಸರ್. ಮನ್ಯಾಗ ಅಲ್ಲಿ ಜವರಿಕಾಯಿ ಬ್ಯಾಡಗಿಕಾಯಿ ಬೀಜ ಹಾಕ್ತಿವಲ್ ಸರ್, ಉಪ್ಪು ಜೀರಿಗೆ ತುಂಬಾ ರೈತರ ಬಂದು ಊರನ್ನಾರ ಬಂದು 5 ಕೆಜಿ 4 ಕೆಜಿ 2 ಕೆಜಿ ಹಿಂಗ್ ಒಯ್ದು ಬಿಡ್ತಾರ ಸರ್. ನಮ್ಗೆ ತಾವ್ ಹೊಲ್ದಾಗ ಬಂದ್ ಕೂಡ ಒಯ್ತಾರ ಸರ್, ನಮ್ಗೆ ಚೆನ್ನಾಗಿದಾವ್ ಕಾಯಿ ಉದ್ದ ಬೇಸಿ. ಹೀರಿಕಾಯಿ ಹಾಗಲಕಾಯಿ ಈ ತರದ ಬೆಳೆಗಳು ಬೆಳಿತೀರಿ? ಬೆಳಿತೀವಿ. ಹಾಗಲ ಹಾಕಿದ್ರಿ? ಹ್ಞೂ ಸರ್. ಇವುಗಳಿಗೂ ಏನು ಔಷಧಿ? ಇಲ್ಲ ಸರ್, ಇಲ್ಲ ಸರ್, ನಾವು ಏನು ಹೊಡಿಯಲ್ಲ, ಏನು ಮಾಡಲ್ಲ. ಸೊ ಹಾಗಾಗಿ ಪ್ಯೂರ್ ಸಾವಯವದಲ್ಲೇ ಇರ್ತದೆ. ಹೌದು ಸರ್. ಈಗ ಊಜಿ ಬರುತ್ತೆ ಅದು ಬರುತ್ತೆ ಅಂತಾರ ಸರ್, ನಾವು ಮ್ಯಾಕ್ ಎಕರೆಗಟ್ಟಲೆ ಹಾಕಿಲ್ಲ ಸರ್, ನಾವು ಮಾರ್ಕೆಟಿಗೆ ಹೋಗೋವಷ್ಟಲ್ಲ, ನಮ್ಗೆ ಎಷ್ಟು ಗಿನಿಗ ತಗೊಂಡ್ರೆ ಅಷ್ಟು, ಒಂದು 50 ಗಿಡ ಊರ್ಸಿದ್ರೆ ಹೊಳೆಯಲ್ಲ ಎಂಡ ಸರ್ ನಮ್ಗೆ. ನಮ್ಮ ಮನೆ ಖರ್ಚಾಗಿ ಹೆಚ್ಚುವರಿ ಆದ್ರೂ ಯಾರಿಗೆ ಮಾರ್ಕೊಂಡ್ ಬಿಡ, ಇಲ್ಲ ನಂಗ ಕೊಟ್ರು ತೊಂದ್ರೆ ಇಲ್ಲ, ಹರ್ಕೊಂಡ್ ಹೋಗ ನಮ್ಮ ಅಂತಂಬಳ ತಾಂಗ ತಿಂದ್ಬಿಡ್ತಾರೆ, ಹಿಂಗ ನಮ್ದು ಏನ್ ಪ್ರಾಬ್ಲಮ್ ಇಲ್ಲ. ನಮ್ಗೆ ಬೇಕಾದ್ರೆ ಉಪ್ಪು ಒಳ್ಳೆಣ್ಣೆ ಇಂಥ ಅಷ್ಟು ಕೊಂಡ್ಕೊಳದ ಅಷ್ಟ ನೋಡ್ರಿ, ಸೆಂತಿಗೆ ಒಂದು ಹೋಗಿ ಮತ್ತೆ ಉಳ್ದಾದ ನಮ್ ಖರ್ಚನ ನಡೀತೇವ ಸರ್. ಏನ ಇದಿಲ್ರಿ, ನಮ್ ತರಕಾರಿ ನಮ್ಮನ್ನ ಕೈ ಬಿಟ್ಟಲ್ರಿ, ನಮ್ಗೆ ಅನ್ನ ಹಾಕೈತ್ರಿ, ಆರಾಮ ಅದೇವ್ರಿ ನಾವು, ತರಕಾರಿಲಿದ್ದ ಬೆಸ್ಟ್ ಜೀವನ ಐತ್ರಿ ನಮ್. ಈ ಮಧ್ಯೆ ನೀವು ಹೇಳಿದ್ರಿ ಸಿರಿಧಾನ್ಯಗಳಲ್ಲಿ ನವಣೆ ಇವನ್ನೆಲ್ಲ ಬೆಳೀತಾ ಇದ್ವಿ. ಹ್ಞೂನ್ರಿ, ಈಗ ಹಾಕಿವ್ರಿ, ಈಗ ಈಗಲೂ ಐತ್ರಿ, ಈಗ ಅವ್ರ ನಮ್ಮ ಆರ್ಎಸ್ಕಿಯಿಂದ ಕೊಟ್ಟದ್ದು ಕೊಟ್ಟಿದ್ರಿ, ಈಗ ಐತ್ರಿ ಕಟ್ಟಾಗಿ ಬಂದೈತಿ ಸರ್. ರೈತ ಸಂಪರ್ಕ ಕೇಂದ್ರ ಏನಾದ್ರು ಅದಕ್ಕೆ ನಿಮ್ಗೆ ಪ್ರೋತ್ಸಾಹನ ಪ್ರೋತ್ಸಾಹನ ಕೊಡ್ತು ಅಂತ ಹೇಳ್ಯಾರ ಸರ್, ಹೇಳ್ಯಾರ, ಇನ್ನ ಹಾಕಿಲ್ಲ. 5,000 ಅನ್ನೋ 8,000 ಅನ್ನೋ ಹಿಂಗ್ ಕೊಡ್ತಾರ ಸರ್, ಬಂದ್ ನೋಡ್ಕೊಂಡ್ ಹೋಗ್ಯಾರ್ರಿ, ಕಟಾವ್ ಮಾಡ ಬಂದತ್ ಸರ್. ಈಗ ಹಿಂದೆ ಎಲ್ಲ ನವಣಿ ಬೆಳೆದಿದ್ರಿ? ಬೆಳಿತೀವಿ ಸರ್, ಈಗ ನಿನ್ನೆ ಯಾವಾಗ್ಲಿದ್ದಾನು ಬೆಳಿತೀವಿ ಸರ್. ನವಣಿ ಎಲ್ಲಿ ಕೊಡ್ತೀರಿ ನೀವು? ಮಾರ್ಕೆಟಿಂಗ್ ಮಾಡ್ಗಲ್ರಿ ನಾವು, ನಿಮ್ ಮನೆಗೆ, ನಮ್ ಮನೆಗೆ ಬಾಸ್ಬಿಡ್ತೇವೆ ಸರ್. ಈ ಸೋನಾ ಮಸೂರಿ ನುಚ್ಚಕ್ಕಿ ಎಷ್ಟ ತರ್ತಿರು ನಾವು, ಅದ್ರಾಗಿ ನವಣೆ ಅಕ್ಕಿ ಕಲಸಿ ಮಿಕ್ಸ್ ಮಾಡ್ಬಿಡ್ತೇವೆ. ಸೊ ನವಣಕ್ಕಿ ಅನ್ನೋ ಊಟ ನಿಮ್ದು? ಹ್ಞೂನ್ರಿ. ಈಗಿನ ಜನರೇಷನ್ ಅಂದ್ರೆ ಈಗಿನ ಹೊಸ ತಲೆಮಾರಿನ ಮಕ್ಕಳು ಬೇರೆಯವರೆಲ್ಲ, ಹೌದ್ ಸರ್, ಇದಕ್ಕೆ ಹೊಂದಾಣಿಕೆ ಹೇಗಿದ್ದಾರೆ ಈ ಆಹಾರ ಪದ್ಧತಿಗೆ? ನಮ್ಮ ಮನ್ಯಾಗ ಸರ್ ಹ್ಞೂ, ಅದನ್ನ ಬರೇ ಅದನ್ನ ಅಷ್ಟಾದ್ರೆ ಊಟ ಮಾಡಲ್ಲ ಸರ್, ಅವ್ರು ಬರೇ ನೆವಣಿಯನ್ನ ಆಡ್ತಾರೆ, ಬರೇ ಊಟ ಮಾಡಲ್ರಿ, ಅದ್ರ ಅಕ್ಕಿ ಕಲಿಸ್ತೇವೆ ಸರ್, ಸ್ವಲ್ಪ ನುಚ್ಚಕ್ಕಿ ಕಲಿಸ್ತೇವೆ, ಅದನ್ನೊಂದ್ ಪಾವ್ ಅಂದ್ರೆ ಸರಿ ಹೋಗ್ಬಿಡ್ತಾರೆ. ನಿಮ್ಮಲ್ಲಿ ಜೋಳ ಬೆಳೆಯೋದು ಕಡಿಮೆನ? ಕಡಿಮೆ ಆಗ್ಯದ ಮಾಡೋದು ಜೋಳ? ಹೌದ್ರಿ, ಮೊದಲೆಲ್ಲ ಬೆಳಿತಿದ್ರು? ಬೆಳಿತಿದ್ರು ಸರ್. ನೀವು ಬೆಳೆದಿದ್ರಿ? ನಾವು ಬೆಳಿತೀವಿ ಸರ್, ಭೋಗಾಪುರ ಜೋಳ ಬೆಳಿತಿದ್ವಲ್ರಿ, ಮಳೆ ಆಗೋದಕ್ಕೆ ಆಗಲ್ರಿ, ಅವು ಹೈಬ್ರಿಡ್ ಜೋಳ ಆಗ್ತದ್ರಿ, ನಾವು ಮನೆ ಖರ್ಚಿ ಪೂರ್ತಿ ಒಂದ್ ಕುಂಡ್ರಿವಷ್ಟು ಆಗ್ತದ್ರಿ ಸರ್, ನಮ್ಮ ಮನೆ ಖರ್ಚಿಗೆ ಹಾಕದ್ರಿ ಸರ್. ಈಗಲೂ ಜೋಳ ಬೆಳ್ಕಂತೀವ್ರಿ ನಮ್ಮ ಮನೆಗೆ, ಮತ್ತೆ ಬೇಕಲ್ರಿ, ಇಲ್ಲಕಂದ್ರ ಮತ್ ಕೊಂಡ್ಕೋಬೇಕಾಗ ಸರ್. ಅಂದ್ರೆ ನಿಮ್ಮ ಭಾಗದ ಆಹಾರ ಬೆಳೆಗಳು ಜೋಳ ಮುಖ್ಯವಾಗಿ ನಿಮ್ಮ ಮನೆಗಳಲ್ಲಿ ಬಳಸೋದು? ನೆವಣೆ ಬಳಸ್ತಾರೆ? ಹ್ಞೂ ಸರ್. ಜೊತೆಗೆ ಭತ್ತ? ಭತ್ತ ನಮ್ ಗದ್ದೆ ನೀರು ಊಟ ಬರಗಲ್ಲ ಸರ್ ನಮ್ಗೆ. ಭತ್ತದ್ದೇನ ಇದೆಯಲ್ರಿ, ಮತ್ ಯಾರು ಆಧಾರ ಒಂದ್ ಚೀಲ ಎರಡು ಚೀಲ ತಗೊಳ್ತೀರಿ? ಭತ್ತ ಅಂತ ಈ ಕಡೆ ಬೆಳೆಯಲ್ಲ. ಏನ್ ಈಗ ನೀರಾವರಿ ಬೇಕಲ್ಲ ಸರ್, ನೀರಾವರಿ ಮಾತ್ರ ಬೆಳಿತೈತ್ರಿ. ಇಲ್ಲಕರ ಊಟಿ ನೆಲಕ್ಕೆ ಅವ್ರೆಲ್ಲ ನಮ್ಮ ತಳದಲ್ಲ ಗದ್ದೆಯಾರ ಅವರೆಲ್ಲ ಬಿತ್ತಾರೆ ಸರ್, ಬಿತ್ತನೆಲ್ಲ ಅಂತೇಳಿ ಕೂರ್ಗಿ ನೆಲ್ಲ ಹಾಕ್ತಾರೆ ಸರ್. ಯಾವ ಅಕ್ಕಡಿ ಕಾಳೆಲ್ಲ ಬೆಳಿತೀರಿ ನೀವು? ಹಾಕವ್ರಿ ಅಕ್ಕಡಿ ಕಾಳು ಹಾಕವ್ರಿ ನಮ್ಮ. ಈಗ ನಾವು ತರಕಾರಿ ಹಾಕಿರ್ತೀವಲ್ಲ ಸರ್, ಅದ್ರಾಗ ಒಂದ್ ಎರಡ್ ಸಾಲ ಹೆಸರು ಒಂದ್ ಎರಡ್ ಸಾಲ ಮಡಿಕೆ ಅದ್ ಹಾರ್ವೆಸ್ಟ್ ಆದ ಕೂಡ ಈಗ ನಾವ್ ಏನ್ ಇದ್ ಮಾಡಲ್ರಿ. ಮತ್ತೆ ಕಡೆಗೆ ಡ್ರಿಪ್ ತಂದಿವಲ್ರಿ, ಡ್ರಿಪ್ ಹಾಕಿ ಮತ್ತೆ ಒಂದ್ ಗೊಬ್ಬರ ಚೀಲ ದೋಸೆ ಒಂದ್ ಅರ್ಧ ಗೊಬ್ಬರ ಚೀಲ ದೋಸೆ ಹೆಸರು ಮಡಿಕೆ ಆಗ್ಬಿಟ್ಟ ಸರ್. ಒಟ್ಟು ನಿಮ್ದು ಮಿಶ್ರ ಬೆಳೆ? ಹ್ಞೂ, ಎಲ್ಲಾ ಬೆಳ್ಕಂತವ್ರಿ. ತರಕಾರಿ ಜೊತೆಗೆ ಅಕ್ಕಡಿ ಎಲ್ಲ ಅಕ್ಕಡಿ ಬಕಾಳನು ಬೆಳ್ಕಂದ್ವಿ ಸರ್. ಒಂದ ಎರಡ್ ಗೊಬ್ಬರ ಚೀಲ ಅಲಸಂದಿ ಆಗೈತೆ ಸರ್. ಮತ್ತೆ ಇವು ಸಂತಿಗೆ ಒಡಿ ಹಾಕರ್ ತಗೊಂಡ್ ಹೋಗ್ರಿ, ಎಂಟ್ ಸೇರ ನಾಕ್ ಸೇರ ಹೆಂಗತಿ ಅಲ್ಸಂದಿ? ಅಲ್ಸಂದಿನ ನಮ್ಮ ಹೆಸರು ಮಡಿಕೆ ಅದಾವ್ರಿ ಸರ್ ನಮ್ಮ. ಒಟ್ಟಾರಿಯಾಗಿ ನಿಮ್ಮ ಮನೆಗೆ ಬೇಕಾಗುವಂತ ಎಲ್ಲಾ ದ್ವಿದಳ ಧಾನ್ಯಗಳು? ಹೌದ್ ಸರ್. ತರಕಾರಿಗಳು ಇದ್ರಲ್ಲೇ ಬಂದ್ಬಿಡ್ತದೆ? ಬಂದವ್ ಸರ್, ಬಂದವ್ ಸತ್ಯರಿ. ಹೌದೌದು, ಬೆಳ್ಕೊಂಡ್ಬಿಡ್ತೀವಿ ನಾವು ಅಕ್ಕಡಿ ಕಾಳು. ಈಗ ಎಲ್ಲಾರು ಸಿಟಿಯರವ್ರೆಲ್ಲಾನು ಮತ್ತೆ ಪಾವು ನೋಟಕ್ಕೆ ತಗೊಂಡ್ರ ನಾವ ನೋಡ್ತೀವಲ್ಲ ಸರ್ ಸಂತೆಯಲ್ಲಿ. ಅವ್ರು ಅಕ್ಕಡಿ ಕಾಳು ಮಾರಾರು ನೋಡ್ತೀವಿ, ಅವ್ರ ಒಂದ್ ಪಾವು ತಗೊಂಡ್ ಹೋಗ್ತಾರ, ಇಬ್ರು ಮಾಡ್ತಾರ ಬ್ಯಾಳಿ ಅಂತವಲ್ಲ. ನಾವು ನಿಜವಾಗ್ಲು ನಾವು ನಮ್ಮ ಅಪ್ಪನ ಕಾಲದಾಗ ನನ್ನ ನೆನಪಿಲ್ಲ ಸರ್ ನಾವು ಅಕ್ಕಡಿ ಕಾಳು ಕೊಂಡಿರೋದು ಯಾವ್ದು ನೆನಪಿಲ್ಲ ಸರ್, ಗೊತ್ತಾನೆ ಇಲ್ರಿ. ನಾವು ಕೊಂಡಿಲ್ರಿ, ದೇವ್ರ ದಯದಿಂದ ನಾವು ನಮ್ದಾದ ಒಂದ್ ಇದ್ರಾಗ ಮಾಡ್ಕೊಂತ ಹೊಂಟಿವಿ ಸರ್. ಒಟ್ಟು ನಾನ್ ಗಮನಿಸಿದ ಹಾಗೆ ನಿಮ್ಮನ್ನ ಸೇರಿಕೊಂಡಂತೆ ನಿಮ್ಮ ಭಾಗದಲ್ಲಿ ಆಹಾರ ಬೆಳೆಗಳಲ್ಲಿ ಸ್ವಾವಲಂಬಿಗಳು? ಹೌದ್ ಸರ್. ಎಲ್ಲೂ ಹೊರಗಡೆಗೆ ಖರೀದಿ ಮಾಡಿ ತಂದಿಲ್ಲ ಸರ್, ತಂದಿಲ್ಲ ನಾವೆಲ್ಲ. ಮತ್ತೆ ಶೇಂಗಾ ಕೀಳು ಶೇಂಗಾ ಕೂಡ ನಾವು ಒಂದ್ ಎರಡ್ ಗೊಬ್ಬರ ಚೀಲ ಮೂರ್ ಗೊಬ್ಬರ ಚೀಲ ಆಗುವಷ್ಟು ಉಳ್ಕೆ ಬಿಟ್ಟಿರ್ತಾವ್ರಿ ಬೀಜನ. ಅವು ಕೂಡ ನಮ್ಗೆ ಮನೆಗೆ ಆಗ್ಬಿಡ್ತಾವ್ರಿ, ಒಂದ್ ಎರಡ್ ಚೀಲ ಮೂರ್ ಚೀಲ ಆಗ್ಬಿಡ್ತಾವ್ರಿ, ಖರ್ಚಿಗೆ ಆಗೋಗ್ಬಿಡ್ತಾವ್. ಸಾಮಾನ್ಯ ಒಬ್ಬ ರೈತರು ಕೆಲವು ತಿಳುವಳಿಕೆಗಳು ಬೇಕು, ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಹೌದ್ ಸರ್. ನೀರಿನ ಗುಣಮಟ್ಟ ಹೇಗಿದೆ ಇದನ್ನು ಪರೀಕ್ಷೆ ಮಾಡಿಸ್ಬೇಕು, ಇಂಥವೆಲ್ಲ ಮಾಡುವಂತ ಪ್ರಯತ್ನ ಮಾಡಿದ್ರೆ ಹೇಗೆ? ನಮ್ಮ ಇವ್ರ ಬಂದಿದ್ರೆ ಕೆವಿಕೆ ಕಡೆಯಿಂದ ಗಂಗಾವತಿ ಇದ್ರಲಿಂದ ಬಂದ್ ಮಾಡ್ಕೊಂಡು ಹೋಗಿ ಚೆನ್ನಾಗೈತೆ ಅಂತ ಹೇಳಿ ಹೋಗ್ಯಾರ ಸರ್. ಮಣ್ಣಿನ ಪರೀಕ್ಷೆ ಎದ್ದು ಕಾರ್ಡ್ ಕೊಟ್ಟಿದ್ದಾರ? ಹ್ಞೂ, ಕೊಟ್ಟಾರ ಸರ್. ಅದರ ಶಿಫಾರಸುಗಳನ್ನ ನೀವು ಅನುಸರಿಸ್ತೀರ ಅಥವಾ ನಿಮ್ಮ ಅನುಭವನೇ ಪ್ರಾಕ್ಟೀಸ್ ತರ್ತೀರಾ ಸರ್? ಈಗ ನೋಡ್ರಿ, ಈಗ ಬಂದಿದ್ದ ಶಿಫಾರಸ್ ಅದನ್ನ ನೋಡ್ಬೋದ್ರಿ, ಮಾಡ್ಕೊಂಡು ಹೋಗ್ಬೋದು. ಬಟ್ ನಮ್ದೇನ್ ತೊಂದ್ರೆನೇ ಇಲ್ಲ ಅಂತ ಹೇಳಿಂದೆ. ನಾವು ನಮ್ಮ ಇಡ್ತಕ್ಕ ನಾವು ಕುಟುಂಬ ಗೊಬ್ಬರ ಹಸಿರು ಹೋದ್ರೆ ಎಷ್ಟ್ ಹೋಗುತ್ತೆ ಅಷ್ಟು ಬೆಡ್ಗೆ ಹಾಕದ ಬೆಳ್ಕಂತ ಹೊಂಟೇವ್ ಸರ್ ನಾವು. ಹೆಂಗ್ ಸರ್? ಅಲ್ಲ, ಅದನ್ನು ಒಂದ್ ಒಂದ್ ಐತ್ರಿ, ಅದ್ರದ್ದು ವಿಜ್ಞಾನಿಗಳು ಮಾಡಿದ ಐತ್ರಿ, ಅವ್ರು ಪ್ರಯೋಗ ಮಾಡಕ್ ಅನ್ನಕೇನ್ರಿ. ನಾವು ಅವನ್ನೆಲ್ಲ ಅದು ಹಾಕಿಲ್ರಿ, ಜಿಪ್ಸಮ್ ಕೊಟ್ಟಾರ ಅನ್ಯ ಸರ್. ಜಿಪ್ಸಮ್ ಈರುಳ್ಳಿಗೆ ಹಾಕಿದ್ದೇವ್ರಿ, ಹಾಕಿದ್ದೇವ್ರಿ. ಬಟ್ ಅವ್ರು ಕೊಟ್ಟಿರೋ ಶಿಫಾರಸುಗಳನ್ನ ಫಾಲೋ ಮಾಡ್ತೇವ್ ಸರ್, ಅಂತೇನಿಲ್ಲ. ಬಟ್ ಹೆಚ್ಚಾಗಿ ನಿಮ್ಮ ಅನುಭವನೇ? ಹ್ಞೂನ್ರಿ ಸರ್, ಹ್ಞೂನ್ರಿ. ಜಿಂಕ್ ಜಿಪ್ಸಮ್ ಕೊಟ್ರ ಸರ್, ಆಮೇಲೆ ಬೇವಿನ ಎಣ್ಣೆ ಅವನ್ನೆಲ್ಲ ಕೊಡ್ತಾರ ಸರ್, ಹಾಕಿವ್ರಿ ಅವನ್ನೆಲ್ಲ ಇದನ್ನ ಕೊಡ್ತೇವ್ರಿ. ಒಳ್ಳೇದು. ಸಣ್ಣ ಹನುಮಂತಪ್ಪ ಅವರೇ, ತರಕಾರಿ ಬೆಳೆ ಬೆಳೆಯೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಕೈಯಲ್ಲಿ ಕಾಸು ಓಡಾಡ್ತಾ ಇರ್ತದೆ. ಹಾ ಸರ್. ಜೊತೆಗೆ ಆಹಾರದಲ್ಲಿ ಸ್ವಾವಲಂಬಿಗಳ ನಾವು. ಹೌದ್ ಸರ್. ಅನ್ನೋದನ್ನೆಲ್ಲ ನಿಮ್ಮ ಅನುಭವದ ಮೂಲಕ ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ರಿ. ಹಾ ಸರ್, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ತರಕಾರಿ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಸಣ್ಣ ಹನುಮಂತಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಕೃಷಿಯಲ್ಲಿ ಬೇವಿನ ಮೂಲದ ಕೀಟನಾಶಕಗಳ ಬಳಕೆ. ಬೇವು ವಿವಿಧ ತರವಾಗಿ ಒಂದು ಕೀಟಗಳನ್ನು ಹತೋಟಿ ಮಾಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಪ್ರತಿರೋಧಕತೆ. ಈ ಒಂದು ಪ್ರತಿರೋಧಕತೆ ಅಂದ್ರೆ ಘಾಟು ವಾಸನೆ ಮತ್ತು ಕಹಿ ರುಚಿಯಿಂದಾಗಿ ಕೀಟಗಳು ಬೆಳೆಯ ಸಮೀಪ ಬರದಂತೆ ಮಾಡಿ ಗಿಡದ ಮೇಲೆ ಈ ಒಂದು ಮೊಟ್ಟೆ ಅಥವಾ ತತ್ತಿಗಳನ್ನು ಇಡುವುದನ್ನ ನಾವು ತಡೆಗಟ್ಟಕ್ಕೆ ಸಹಕಾರಿ ಆಗ್ತದೆ. ಎರಡನೇದಾಗಿ ಬೇವಿನ ಔಷಧಿಯ ಸಿಂಪಡಣೆಗಳಿಂದ ಬೆಳೆಗಳ ಭಾಗಗಳು ಕಹಿಯಾಗುವುದರಿಂದ ಕೀಟಗಳು ಆ ಭಾಗವನ್ನು ತಿನ್ನುವುದಿಲ್ಲ. ಇದರಿಂದ ನಮಗೆ ಬೆಳೆಯ ರಕ್ಷಣೆ ಆಗ್ತದೆ. ಇನ್ನು ಮೂರನೇದಾಗಿ ಕೀಟ ಬೆಳವಣಿಗೆ ನಿಯಂತ್ರಕವಾಗಿ ಸಹ ಈ ಒಂದು ಬೇವನ್ನ ನಾವು ಬಳಸಬಹುದು. ಅಂದ್ರೆ ಕೀಟಗಳ ವಿವಿಧ ಬೆಳವಣಿಗೆಗಳ ಹಂತಗಳ ಮೇಲೆ ಇದು ತೀವ್ರ ಪರಿಣಾಮವನ್ನು ಉಂಟು ಮಾಡಿ ಚರ್ಮ ಕಳಚುವಿಕೆಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಚರ್ಮದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ಕ್ರೈಟಿನ್ ತಯಾರಿಕೆಯನ್ನ ಈ ಒಂದು ಬೇವಿನ ವಿಷವು ತಡೆಗಟ್ಟುತ್ತದೆ. ಇನ್ನು ಕೀಟಗಳಲ್ಲಿ ನಪುಂಸಕತೆ, ಸೊ ಇದು ಸಹ ಒಂದು ಬೇವಿನ ವಿಷದಿಂದ ಆಗುವಂತ ದುಷ್ಪರಿಣಾಮ ಕೀಟಗಳ ಮೇಲೆ.